ಕಿಸಾನ್.gov.in ವೆಬ್ಸೈಟ್ ಅನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ರೈತರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಇರುವ ಈ ಯೋಜನೆ ರೈತನ ಆಶಾಕಿರಣವಾಗಿದೆ. ಆತ್ಮೀಯ ಶ್ರೋತೃಗಳೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಿಕಾರಿಪುರ ತಾಲೂಕು ಚುರ್ಚಿಗುಂಡಿ ಗ್ರಾಮದ ಯುವ ರೈತ ಮಹಿಳೆ ಡ್ರೋನ್ ರಾಣಿ ಶ್ರೀಮತಿ ಆಶಾರಾಣಿ ಅವರೊಡನೆ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಯಶೋಗತೆ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಆಶಾರಾಣಿಯವರು. ಇವರನ್ನ ಡ್ರೋನ್ ರಾಣಿ ಅಂತ ಹೇಳಿನೇ ಕರೀತಾರೆ, ಸಾಮಾನ್ಯ ಒಂದು ನಿಕ್ ನೇಮ್ ಅಂತ ಏನ್ ಹೇಳ್ತೀವಿ. ಸೊ ಹಾಗಾಗಿ ಅಂದ್ರೆ ಡ್ರೋನ್ ಅಂತಂದ್ರೆ ಇವರು ಒಂದು ಸಮಗ್ರ ಒಂದು ಕೃಷಿ ನಿರ್ವಹಣೆ ಜೊತೆಗೆ ಡ್ರೋನ್ ಕೂಡ ಇವರು ಬಳಸ್ಕೊಂಡು ತಮ್ಮ ಒಂದು ಸಮೃದ್ಧಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪ್ರಥಮವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಸರ್, ಎಲ್ರಿಗೂ ಆಕಾಶವಾಣಿ ಕೇಳಿಸ್ಕೊಳ್ತಾ ಇರೋ ಎಲ್ಲಾ ಜನತೆಗೂ ಹಾಗೂ ತಮಗೂ ಕೂಡ ನಮಸ್ಕಾರ ಸರ್. ನನ್ನ ಹೆಸರು ಆಶಾರಾಣಿ ಅಂತ ಹೇಳಿ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಚುರ್ಚಿಗುಂಡಿಯವರು ಸರ್. ಹೇಳಿ, ಯಾವೆಲ್ಲ ಒಂದು ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಿ ಮೇಡಮ್? ಸರ್, ನಾವು ಮೊದ್ಲೆಲ್ಲ ಬರೀ ಭತ್ತನೇ ಬೆಳೀತಾ ಇದ್ವಿ. ಈಗ ನಾವು ಅಡಿಕೆ ಮಾಡ್ಬೇಕು, ಅಡಿಕೆ ಬೆಲೆ ಎಲ್ಲ ಜಾಸ್ತಿ ಇತ್ತಲ್ಲ ಸರ್, ಹಾಗಾಗಿ ಅಡಿಕೆ ಮಾಡ್ಬೇಕು ಅಂತ ಹೇಳಿ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಅಡಿಕೆ ಶುರು ಮಾಡ್ಕೊಂಡ್ವಿ. ಈಗ ಎಲ್ಲಾ ಕಡೆ ಅಡಿಕೆ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ನಮ್ಗೆ ಅಡಿಕೆಯ ರೇಟ್ ಬೀಳುವ ಸಾಧ್ಯತೆ ಇದೆ. ಎಲ್ಲಾ ಕಡೆನೂ ಅಡಿಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಸಾವಯವ ಕೃಷಿನ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಸಮಗ್ರ ಕೃಷಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್. ಸಮಗ್ರ ಕೃಷಿ ಅಂತ ಅಂದ್ರೆ ಮೊದಲು ನಾವು ಕೋಳಿ ಸಾಕಾಣಿಕೆ ಶುರು ಮಾಡ್ಕೊಂಡ್ವಿ. ಕೋಳಿ ಸಾಕಾಣಿಕೆ, ಕೋಳಿ ಆ ನಂತರದಲ್ಲಿ ಕುರಿ ಸಾಕಾಣಿಕೆ, ಕೃಷಿ ಹೊಂಡ ಮಾಡ್ಬಿಟ್ಟು ಅದರಲ್ಲಿ ಮೀನು ಸಾಕಾಣಿಕೆ, ಮತ್ತೆ ತೋಟದಲ್ಲೇನೆ ಜೇನು ಸಾಕಾಣಿಕೆ, ತರಕಾರಿಗಳು, ಹಣ್ಣಿನ ಗಿಡಗಳು, ಜಾಯಿಕಾಯಿ, ಈಗ ಇದು ಸಾಂಬಾರ್ ಪದಾರ್ಥಗಳು ಸರ್, ಜಾಯಿಕಾಯಿ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಈ ತರ ಎಲ್ಲ ನಾವು ಸಮಗ್ರ ಕೃಷಿ ಅಂತಾರೆ. ಆಮೇಲೆ ಕಿಡಿಬೇಳೆ ಅಂತೇಳಿ ತೊಗರಿ ಬೆಳಿತಿದೀವಿ. ಆಮೇಲೆ ತರಕಾರಿಗಳು ಎಲ್ಲ ತರಕಾರಿಗಳನ್ನು ಬೆಳೀತಾ ಇದೀವಿ ಸರ್. ಇದು ಜೊತೆ ನಾವು ಈಗ ಹೇಳಿ ಅಲ್ಲ, ಮಿಶ್ರ ಬೆಳೆ ಆಗಿ ತಗೊಂಡಿದ್ರ ಇವೆಲ್ಲಾನು ಮುಖ್ಯ ಬೆಳೆಯಲ್ಲಿ? ಹೇಗೆ ಸರ್? ಮುಖ್ಯ ಬೆಳೆಯಲ್ಲಿ ಮಿಶ್ರ ಬೆಳೆ ಸರ್ ಇದು. ಮಿಶ್ರವಾಗಿನ ಸಪ್ರೇಟ್ ಸಪ್ರೇಟ್ ಅಂತಿಲ್ಲ, ಎಲ್ಲ ಮಿಶ್ರ ಬೆಳೆ ಆಗಿ ತಗೊಂಡಿದ್ವಿ. ಭತ್ತ ಮಾತ್ರ ಸಪ್ರೇಟ್ ಆಗಿದೆ. ಎಷ್ಟು ಒಂದು ಜಾಗದಲ್ಲಿ ಮೇಡಮ್ ಈ ಒಂದು ವೈವಿಧ್ಯ? 2 ಎಕರೆ 20 ಗುಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಸರ್ 2 ಎಕರೆ 20 ಗುಂಟೆ ನಾವು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಬೇರೆ ಜಮೀನುಗಳನ್ನು ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿ ಇದ್ರಲ್ಲಿದೀವಿ ಸರ್. ಅಂದ್ರೆ ಇದು ಗುತ್ತಿಗೆ ಆಧಾರ ಮೇಲೆ ತಗೊಳ್ತಾರಲ್ಲ ಆ ತರದ? ಇಲ್ಲ ಸರ್ ನಮ್ದೇ ಜಮೀನಲ್ಲೇ ಮಾಡ್ತೀವಿ. ನೀವು ಮುಂದೆ ಮತ್ತೆ ಹೆಚ್ಚಿನ ಅಭಿವೃದ್ಧಿ ಪಡಿಸಬೇಕಂತ ಇದೆ? ನಮ್ದು ಬೇರೆ ಕಡೆ ಇದೆ, 7-8 ಎಕರೆ ಜಮೀನ್ ಇದೆ. ಸ್ಟಾರ್ಟ್ ಮಾಡಿದ್ದು ನಾವು 2 ಎಕರೆ 20 ಗುಂಟೆ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಒಂದ್ ಕಡೆ ಇರೋ ಜಾಗದಲ್ಲಿ. ಇದು ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಬೇರೆ ಜಮೀನುಗಳಿಗೂ ಕನ್ವರ್ಟ್ ಮಾಡೋಣ, ಸಾವಯವ ಪ್ಯೂರ್ ಆಗಿ ಸಾವಯವ ಮಾಡ್ಬೇಕು ಅನ್ನೋ ಉದ್ದೇಶನ ಇದೆ ಸರ್. ಮೊದ್ಲು ಏನು ಯಾವ ಕ್ರಮ ಅನುಸರಿಸ್ತಾ ಇದ್ರಿ ಸಾವಯವಕ್ಕೆ? ಮೊದ್ಲೆಲ್ಲ ಸರ್ ರಾಸಾಯನಿಕ ಬಳಸ್ತಾ ಇದ್ವಿ ಸರ್ ಮೊದ್ಲು. ಯಾಕೆ ನಿಮ್ಗೆ ಈ ಸಾವಯವ ಕ್ರಮಕ್ಕೆ ಒಲಿದ್ರಿ? ಏನ್ ನಿಮ್ಗೆ ಇದು ಅನಿಸ್ತು ಸಾವಯವ ಕ್ರಮಕ್ಕೆ ಬರ್ಬೇಕಂತ? ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ತಿಂತಾ ಇರೋ ಫುಡ್ ಅಲ್ಲಿ ಏನು ಇಲ್ಲ, ಎಲ್ಲಾ ಕೆಮಿಕಲ್ ಸರ್. ಭತ್ತ ಇನ್ನೇನ್ ಕೊಯ್ಯಬೇಕು ಅನ್ನೋ ಟೈಮ್ಗೆಲ್ಲ ಔಷಧಿ ಸ್ಪ್ರೇ ಮಾಡುತ್ತೆ, ಅದ್ರಲ್ಲಿ ಏನೂ ಇರಲ್ಲ. ನಮ್ಗೇನೆ ಅದನ್ನ ನಾವು ನೋಡ್ಬಿಟ್ಟು ಪ್ರಾಯೋಗಿಕವಾಗಿ ನೋಡ್ಬಿಟ್ಟೆ ನಾನು ಬೇಡವೇ ಬೇಡ ರಾಸಾಯನಿಕ ಬಳಸೋದು, ಯಾವ್ದನ್ನು ನಾವು ಯೂಸ್ ಮಾಡ್ಲೇಬಾರ್ದು, ಜನಗಳಿಗೂ ಇದು ಒಂದ್ ಮಾದರಿ ಆಗ್ಬೇಕು, ನಾವು ಫಸ್ಟ್ ನಾವು ಅದನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದಾನೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ ಮೇಡಮ್? ಸರ್, ನಮ್ಮ ವಿದ್ಯಾಭ್ಯಾಸ ಮಾಸ್ಟರ್ ಡಿಗ್ರಿ ಆಗಿದೆ. ಮಾಸ್ಟರ್ ಡಿಗ್ರಿ? ಯಾಕೆ ಸ್ನಾತಕೋತ್ತರ ಪದವಿ ಪಡೆದು ಕೂಡ ನಿಮ್ಗೆ ಈ ಕೃಷಿ ಕಡೆ ಒಲವು ಹೇಗೆ ಬಂತು? ಜಮೀನ್ ಇದೆ ಅಂತ ಹೇಳಿ ನೀವು ವಾಪಸ್ ಬಂದ್ರು ಅಥವಾ ಹೇಗೆ ಮೇಡಮ್ ಸ್ವಲ್ಪ ಹೇಳ್ತೀರಾ? ಸರ್, ಮೊದ್ಲು ಫಸ್ಟ್ ನಾನು ಮೂಲತಃ ಕೃಷಿ ಕುಟುಂಬದಿಂದಾನೆ ಬಂದಿದ್ದು. ನಮ್ದೆಲ್ಲ ತೋಟ ಮೊದ್ಲು ನಮ್ಮ ತಾತನ ಕಾಲದಿಂದ ನಾವು ಸಮಗ್ರ ಕೃಷಿನೇ ಬೆಳೆದಿದ್ದು ಸರ್. ಫಸ್ಟ್ ಮದ್ವೆಗಿಂತ ಮೊದ್ಲು ನಮ್ಗೆ ಕೃಷಿಯಲ್ಲಿ ಎಲ್ಲಾ ಕೆಲಸಗಳು ನಮ್ಗೆ ಅದು ಬರ್ತಿತ್ತು. ಆದ್ರೂ ನಾವು ಕೃಷಿ ನನಗೆ ಒಂದು ಎಜುಕೇಶನ್ ಟೈಮ್ ಎಲ್ಲ ನನಗೆ ಅನಿಸ್ತಿತ್ತು ನನಗೆ ಕೃಷಿನೇ ಬೇಡ, ಏನಾದ್ರು ಒಂದು ಜಾಬ್ ತಗೊಂಡು ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋ ತುಂಬಾ ಆಸೆ ಇತ್ತು. ತುಂಬಾ ಆಸೆ, ಹೌದು ಆಸೆ ಇತ್ತು. ಆದ್ರೆ ನಂಗೆ ಕಾರಣಾಂತರಗಳಿಂದ ಏನೋ ನಮ್ಮ ಮನೇಲಿ ಇಷ್ಟ ನಮ್ಮ ಅಜ್ಜಿ ತೀರ್ಕೊಂಡ್ರು, ಸತ್ತ ಒಂದು ವರ್ಷದಲ್ಲೇ ಒಂದ್ ಚೂಡಾರೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ಏನ್ ಮಾಡುದು, ನನ್ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರುವಾಗ್ಲೇ ನಮ್ ಮನೇಲಿ ಮದುವೆ ಮಾಡಿಕೊಟ್ಟು. ಆವಾಗ ಮದ್ವೆ ಆದ್ಮೇಲೆ ನಾನು ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಎರಡು ಮಾಡ್ಕೊಂಡಿದ್ದೆ ಸರ್ ಮಾಡ್ತಿದ್ರು ಹಂಗಾಗ್ಬಿಟ್ಟು ಆಮೇಲೆ ನಾನು ಸುಮಾರು ಕಡೆ ಎಲ್ಲ ಜಾಬಿಗೆಲ್ಲ ಟ್ರೈ ಮಾಡಿದೆ. ಆಗಿಲ್ಲ ಸರ್ ನನ್ಗೆ ಟ್ರೈ ಮಾಡೋದು ಕೂಡ, ಯಾವ್ದು ಗೌರ್ಮೆಂಟ್ ಜಾಬ್ ಅನ್ನೋದು ಸಿಗ್ಲಿಲ್ಲ. ಬಟ್ ಇಷ್ಟು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಮನೆಯವರು ಎಲ್ಲ ಸಹಕಾರ ಮಾಡಿ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿದೆ ಒಂದ್ 5 ಇಯರ್ಸ್. ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋದು ಅಷ್ಟು ಇದೆ ಅಲ್ಲ ಅನ್ನೋದಕ್ಕಿಂತ ನಮಗೆ ಬೇಕಾದ ಕಡೆ ಎಲ್ಲ ನಮ್ಗೆ ರಜೆಗಳು ಸಿಗೋದು, ಹೆಲ್ತ್ ಅಪ್ಸೆಟ್ ಆದಾಗ ಎಲ್ಲ ಪ್ರಾಬ್ಲಮ್ ಆಯ್ತು. ಬಟ್ ಎಷ್ಟೇ ಇದ್ ಮಾಡಿದ್ರು ಇನ್ನೊಬ್ರು ಕೆಳಗಡೆ ದುಡಿಯೋದು ನಂಗೆ ಬೇಡ ಅನಿಸ್ತು. ಹೌದು, ಸ್ವತಂತ್ರವಾಗಿ ನೀವು ತಮ್ಮ ಒಂದು ಜಮೀನಿನಲ್ಲಿ ಖುಷಿಯಾಗಿ ಕೆಲಸ ಮಾಡ್ಕೊಂತ ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವು ಕೆಲಸ ಕೊಡಬಹುದು. ಹೌದೌದು, ಈಗ ನಾವು ಇನ್ನೊಬ್ರು ಕೆಳಗಡೆ ದುಡಿಯೋದ್ಕಿಂತ ನಾವು ದುಡ್ಬಿಟ್ಟು ನಮ್ದೇ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ವಾ. ಕೃಷಿ ಅಂತೂ ನಮ್ಗೆ ಗೊತ್ತೇ ಇದೆ, ನನ್ಗೆ ಗೊತ್ತಿಲ್ಲದೆ ಇರೋ ಕೆಲಸ ಅಂತೂ ಅಲ್ಲ, ಗೊತ್ತಿದೆ. ನಾನು ಯಾಕೆ ನಾನು ಕೃಷಿನೇ ತಗೋಬಾರ್ದು ಅಂತ ಹೇಳ್ಬಿಡ ನಿರ್ಧಾರ ಮಾಡ್ಬಿಟ್ಟು ಕೃಷಿಲೇ ಏನಾದ್ರು ಬದಲಾವಣೆ, ಹೊಸದು ಹೊಸ ಬದಲಾವಣೆ ಪ್ರಾಯೋಗಿಕವಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಕೃಷಿ ಕಡೆನೆ ಬಂದಿದ್ದೆ ಸರ್. ಈಗ ನಮ್ಮನೆಯವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರು ಫಸ್ಟ್ ಇಂದನು ಕೃಷಿಕರ ಅಲ್ವಾ, ಹಂಗಾಗ್ಬಿಟ್ಟು ನಮ್ಗೆ ಎಲ್ಲ ಕಡೆನೂ ಸಪೋರ್ಟ್ ಸಿಗ್ತಾ ಇದೆ, ಮಾಡ್ತಾ ಇದೀವಿ. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ರಿ ನೀವು? ಕುಟುಂಬದಲ್ಲಿ ನಾನು, ನಮ್ಮನೆಯವರು, ಇಬ್ರು ಮಕ್ಕಳು, ನಮ್ಮ ಅತ್ತೆ ಇದಾರೆ. ಮನೆಯ ಕೆಲಸದ ಜೊತೆಗೇನೆ ಈ ಕೃಷಿ ಚಟುವಟಿಕೆಗಳಲ್ಲಿ ತಾವು ಮುಂದಾಳಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ಹೇಗೆ ಎರಡೂ ಸಂಭಾಳಿಸ್ಕೊಳ್ತೀರಿ ಮೇಡಮ್? ಸರ್, ನಮ್ಗೆ ಇವಾಗ ಹೇಳಿದ್ನಲ್ಲ ಸರ್, ಈಗ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಒಂದ್ ಟೈಮಿಂಗ್ಸ್ ಇರುತ್ತೆ ಎಲ್ಲದಕ್ಕೂ, ಇಷ್ಟ ಟೈಮಿಗೆ ಹೋಗ್ಬೇಕು, ಇಷ್ಟ ಟೈಮಿಗೆ ಬರಬೇಕು, ಅದೆಲ್ಲ ಇರುತ್ತೆ. ಬಟ್ ನಮ್ಮ ಮನೆ ಒಂದ್ ಸಂಭಾಳಿಸ್ಕೊಂಡು ನಾವು ಕೃಷಿಯಲ್ಲಿ ಕೆಲಸ ಮಾಡೋದು ಅಂತಂದ್ರೆ ನಮಗೆ ಅದಕ್ಕೆ ಯಾವ್ಯಾವ ಟೈಮಿಗೆ ಯಾವ್ದು ಈ ಮನೆ ಕೆಲಸಗಳು, ಹೀಗೆ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತು ಕೆಲಸ ಮಾಡ್ಕೋಬೇಕು, ಮತ್ತೆ ನಮ್ಗೆ ತೋಟದಲ್ಲಿ ಎಷ್ಟೊತ್ತು ಕೆಲಸ ಮಾಡ್ಬೇಕು, ಅದೆಲ್ಲ ಒಂದೊಂದ್ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಆ ಟೈಮಲ್ಲಿ ಏನೇನ್ ಕೆಲಸಗಳಿರುತ್ತೆ ಆ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಇಲ್ಲ ಅಲ್ಲಿ ಮುಗ್ಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ಫ್ರೀ ಇದ್ದಾಗ ಇಲ್ಲಿ ಕೆಲಸ ಮಾಡ್ಕೊಳ್ಳೋದು, ಈ ತರದ್ನ ಟೈಮ್ ಟೇಬಲ್ ತರ ಮಾಡ್ಕೊಂಡಿದ್ವಿ. ಬೆಳಗಿನ ಜಾವ ಎಷ್ಟಕ್ಕೆ ನೀವು ಆರಂಭ ಮಾಡ್ತೀರಾ ಮನೆ ಕೆಲಸದ ಜೊತೆಗೆ ಕೃಷಿ ಕೆಲಸ? ಸರ್, ಬೆಳಗ್ಗೆ ಒಂದು 5:30-6 ಗಂಟೆಗೆ ಇದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಇಲ್ಲಿ ಒಂದ್ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಒಂದ್ 8:00-8:30 ಮನೆಯಿಂದ ಹೊರಟ್ಬಿಟ್ಟು ಒಂದ್ 10:00-11 ಗಂಟೆ ತನಕ ಒಂದ್ ಸ್ವಲ್ಪ ಕೆಲಸ ಆಗತ್ತೆ ಕೃಷಿಲಿ. ಮತ್ತೆ ಮನೆಗ್ ಬಂದ್ ಮತ್ತೆ ನೆಕ್ಸ್ಟ್ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀವಿ. ಮತ್ತೆ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಆಗೋದಿಲ್ಲ ಕೆಲಸಗಳು, ಆ ಟೈಮಲ್ಲಿ ಮಾಡಬಾರ್ದು ಅಂತ ಹೇಳಿ ಮತ್ತೆ ಮಾಡ್ತೀವಿ. ಸಂಜೆ 3:00-3:30 ಮತ್ತೆ ಜಮೀನಿಗೆ ಹೋಗೋದು, ಸಂಜೆ ತನಕ ಕೆಲಸ ಮಾಡ್ಕೊಳ್ಳೋದು. ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಎಲ್ಲಾ ಕಡೆನೂ ಅಭಾವ ಇದೆ, ಕೂಲಿ ಆಳುಗಳ ಒಂದು ಸಮಸ್ಯೆ ಎದ್ ಕಾಣ್ತದೆ. ಈ ಒಂದು ಸಂದರ್ಭ ನೀವು ಯಾವ ರೀತಿಯಿಂದ ನಿಭಾಯಿಸ್ತಾ ಇದ್ದೀರಿ ಮೇಡಮ್? ಸರ್, ನಾವು ಎಲ್ರು ನಮ್ಮನೇಲಿ, ನಾನು ನಮ್ಮನೆಯವರು ಅಂತಲ್ಲ, ಈಗ ಮಕ್ಕಳು ಕೂಡ ಸಾಕು. ಈಗ ನನ್ ಮಗ 8th class ಓದ್ತಿದ್ದಾನೆ, ಮಗಳು ಫಸ್ಟ್ ಇಯರ್ PUC ಮಾಡ್ತಾಳೆ. ಬಟ್ ಕೃಷಿಯಲ್ಲಿ ನಾವು ಕಲಿದಾಗ ಕೃಷಿಯಲ್ಲಿ ಎಲ್ಲಾ ಕೆಲಸದಲ್ಲಿ ತೊಡಗ್ತಿದ್ವ, ನಮ್ಮ ಅದನ್ನೇ ಕೂಡ ನಮ್ಮ ಮಕ್ಳಿಗೂ ನಾವು ಮುಂದುವರ್ಸ್ಕೊಂಡ್ ಬಂದಿದೀವಿ ಸರ್. ಶನಿವಾರ ಭಾನುವಾರ ಬಂದ್ರೆ ಅವರು ಬರ್ತಾರೆ, ಮಕ್ಕಳು ಬರ್ತಾರೆ, ಮಕ್ಕಳು ಕೂಡ ನಮ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ತೋಟದಲ್ಲೆಲ್ಲ. ಬಟ್ ಕೆಲಸದಲ್ಲೂ ಅಂತಂದ್ರೆ ಅನಿವಾರ್ಯ ಬಂದಾಗ ಏನೋ ಒಬ್ರು ಇಬ್ರು ಲೇಬರ್ಸ್ ತಗೊಳ್ತಿದೀವಿ ಅಷ್ಟೇ, ಬಿಟ್ರೆ ಇನ್ ಎಲ್ಲ ಕೆಲಸಗಳನ್ನು ಕೂಡ ನಾವೇ ಕುಟುಂಬದವರೇ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ಈಗ ನಾವು ಕುರಿ ಸಾಕಾಣೆ ಅಟ್ಟಣಿಗೆ ಪದ್ಧತಿಯಲ್ಲೇ ಮಾಡ್ತಿದೀವಿ. ಆದ್ರೆ ನಾವು ಇವಾಗ ಕೆಂಗುರಿ ಸಾಕಾಣಿಕೆ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ್ದನ್ನಾದ್ರೂ ಸರ್ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಕಡಿಮೆ ಒಂದು ಪ್ರಮಾಣದಲ್ಲಿ. ನಮಗೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಹಂಗಾಗ್ಬಿಟ್ಟು ನಾವೊಂದು ಫಸ್ಟ್ 4 ಕುರಿ ತಗೊಂಡ್ ಬಂದು ಅದು ಹೇಗೆ ಸಕ್ಸಸ್ ಆಗತ್ತಾ ಅಂತ ಹೇಳಿ ನೋಡ್ಬಿಟ್ಟು, ಆಮೇಲೆ 10 ಕುರಿ, ಆಮೇಲೆ 15 ಕುರಿ, 35 ಕುರಿ ಎಲ್ಲ ಇದೀವೀಗ. ಈಗ ಇದರ ಒಂದು ನಿರ್ವಹಣೆಗೆ ನೀವು ಒಂದು ಮೇವಿನ ಬೆಳೆಗಳು ಕೂಡ ಬೆಳಿತಿದ್ದೀನಿ ಅಂತ ಹೇಳಿದ್ರಿ, ಯಾವೆಲ್ಲ ಮೇವಿನ ಬೆಳೆಗಳು ಬೆಳಿತಿದ್ರಿ ಮೇಡಮ್? ಚೊಕ್ಕೆ ಮತ್ತೆ ರೇಷ್ಮೆ, ಹಿಪ್ಪುನೇರಳೆ ಅಂತ ಬರುತ್ತೆ ಸರ್, ಅದು ಒಂದು. ಆಮೇಲೆ ನೇಪಿಯರು, ಕುದುರೆ ಮೆಂತೆ, ಇನ್ನ ಎಲ್ಲ ಹಸು ಸೊಪ್ಪು, ಸಪ್ಪೆ ತರದ ಏನ್ದ ಇರತ್ತಲ್ಲ ಸರ್ ಜೋಳ ತರತ್ತಲ್ಲ, ಆ ಜೋಳಗಳು, ಒಂದ್ 5-6 ತರದ ಹುಲ್ಲುಗಳನ್ನ, ಹಸಿ ಸೊಪ್ಪು, ಹಸಿ ಮೇವಿಗೆ ನಾವು ಕುರಿಗಳಿಗೆ ಬಳಸ್ತಾ ಇದೀವಿ ಸರ್. ಇದ್ರ ಜೊತೆಗೆ ಈಗ ಇದು ನೀವು ಮನೆಯಲ್ಲಿ ನೀಡ್ತಕ್ಕಂತ ಆಹಾರ ಆಯ್ತಾ, ರೆಡಿಮೇಡ್ ಪ್ಯಾಕೆಟ್ ಅಲ್ಲಿ ಸಿಗ್ತಕ್ಕಂತದ್ದು ಹೊರಗಿಂದ ಏನಾದ್ರೂ ತಂದು ಹಾಕ್ತೀರಾ? ಒಣ ತಿಂಡಿ ಅಂತ ಹೇಳಿ ಅದನ್ನು ಕೂಡ ರೆಡಿಮೇಡ್ ತಗೊಂಬರ್ತಿದೀವಿ ಕುರಿಗಳಿಗೆ, ಅದನ್ನ ಒಂದು ಡೈಲಿ ಒಂದ್ 200 ಗ್ರಾಮ್ ತರ ಕೊಡ್ತೀವಿ. ಕಾಯಿಲೆ ಕಸಾಲೆಗೆ ಏನು ಮನೆ ಮಧ್ಯೆ ಇದು ಮಾಡ್ತೀರಾ ಅಥವಾ ಪಶು ವೈದ್ಯಾಧಿಕಾರಿಗಳನ್ನ ಕಾಣ್ತೀರಿ ನೀವು? ಇಲ್ಲ ಸರ್, ಪಶು ವೈದ್ಯಾಧಿಕಾರಿಗಳನ್ನ ಕರೆಸ್ಬೇಕು, ಅವರ ಒಂದು ಸಲಹೆ ಮೇರೆಗೆ ನೀವು ನಿಮ್ಮ ಚಿಕಿತ್ಸಾ ಕ್ರಮ ಆಗ್ಲಿ ಅದಕ್ಕೆ ಒಂದು ಮಾಡ್ತಕ್ಕಂತ ಒಂದು ನಿರ್ವಹಣಾ ಕ್ರಮ ಆಗ್ಲಿ ಮಾಡ್ಕೊಂತಿದ್ದೀರಾ? ಹೌದು ಸರ್. ಪಶುವೈದ್ಯಾಧಿಕಾರಿಗಳ ಸಲಹೆ ತಗೊಳ್ತಿದ್ದೀವಿ. ಈಗ ಹಣ್ಣಿನ ಗಿಡ ಅಂತ ಹೇಳಿದ್ರಿ, ಹಣ್ಣಿನ ಗಿಡದಲ್ಲಿ ಪ್ರಮುಖವಾಗಿ ಯಾವ್ದ್ಯಾವ್ದು ಮೇಡಮ್? ಹಣ್ಣಿನ ಗಿಡಗಳು ಸರ್ ಎಲ್ಲ ಸ್ಯಾಂಪಲ್ ಗೆ ನಾವ್ ಏನ್ ಮಾಡಿದ್ವಿ, ಎಲ್ಲದನ್ನು ಐದೈದು ಗಿಡ ತಂದು ಹಾಕಿದೀವಿ. ಅದ್ ಇವಾಗ 2 ವರ್ಷದ ಗಿಡ ಇದೆ, ಅದು ಸಕ್ಸಸ್ ಆದ್ಮೇಲೆ ನಾವು ಕಂಪ್ಲೀಟ್ ಆಗಿ ಎಲ್ಲಾ ತೋಟಗಳಿಗೂ ಮಾಡೋಣ ಅಂತ ಇದೆ. 2 ವರ್ಷ ಆಯ್ತು, ಈಗ 2 ವರ್ಷದ ಗಿಡಗಳಿದೆ, ಇದು ಫಲ ಕೊಡ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೆ, ಇವಾಗ ಹೂ ಸ್ಟಾರ್ಟ್ ಆಗಿದೆ. ಅದ್ ನೋಡ್ಬೇಕು ಸರ್ ಹೇಗ್ ಸಕ್ಸಸ್ ಆಗುತ್ತೆ, ನಮ್ ವೆದರ್ ಗೆ ಯಾವ್ದ್ಯಾವ್ದು ಬರುತ್ತೆ. ಒಂದ್ 5 ಹಾಕಿದೀವಿ ಸರ್ ಎಲ್ಲಾ ಗಿಡಗಳನ್ನು. 5 ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ಏನ್ ಹೇಳ್ತೀರಾ? ಕೃಷಿಯಲ್ಲಿ ಡ್ರೋನ್ ಬಳಕೆ ತುಂಬಾ ಇದು ಸರ್, ಇವಾಗ ತಂತ್ರಜ್ಞಾನದ ಬಳಕೆಯಲ್ಲಿ ಇದು ಒಂದು ಹೌದು. ಬಟ್ ಇವಾಗ 1 ಎಕರೆ ನಾವು ಔಷಧಿ ಸಿಂಪಡಣೆಗೆ ಹೋಗ್ತೀವಿ ಅಂತಂದ್ರೆ ಒಂದು ದಿನ ಬೇಕು, 1 ಎಕರೆಗೆ 2 ಕೂಲಿ ಆಳುಗಳು ಬೇಕು, 1 ದಿನ ಇಡೀ ದಿನ ಬೇಕು. ಆಮೇಲೆ ಸರ್ ಇವಾಗ ಒಂದು ತುಂಬಾ ಹೈಟ್ ಅಲ್ಲಿ ಬೆಳೆದಿರತ್ತೆ ಭತ್ತ ಆಗ್ಲಿ ಜೋಳ ಆಗ್ಲಿ ಏನಾದ್ರು ಒಂದು, ಬಟ್ ಅವಾಗ ಸಿಂಪಡಣೆ ಮಾಡುವಾಗ ತುಂಬಾ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗತ್ತೆ, ಒಳಗಡೆ ಹೋಗ್ಬಿಟ್ಟು ಸ್ಪ್ರೇ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಈ ತರದ್ದೆಲ್ಲ ಈಗ ಟೈಮ್ ಕೂಡ ಅಷ್ಟೇ ಸರ್, ಇಡೀ ದಿನ ನಾವು ಕಷ್ಟ ಪಡ್ತೀವಲ್ವಾ, ನಾವು 5-6 ನಿಮಿಷದಲ್ಲಿ 1 ಎಕರೆನ ಸಿಂಪಡಣೆ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇದು ನಿಮಗೆ ಯಾರು ಪ್ರೇರಣೆ ನೀಡಿದ್ರು ಮೇಡಮ್, ಅಥವಾ ನೀವೇ ಹೋಗಿ ಕೃಷಿ ಮೇಳದಲ್ಲಿ ಅಥವಾ ಅವ್ರನ್ನ ಸಂಪರ್ಕಿಸ್ಬಿಟ್ಟು ಈ ಒಂದು ಆಧುನಿಕ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ರಿ? ಸರ್ ನಮ್ಗೆ ಫಸ್ಟ್ ನಾವು ಈ ಕೃಷಿಗೆ ಏನ್ ಬಂದ್ವಲ್ಲ ಸರ್, ಈಗ 3 ವರ್ಷದಿಂದ ಈ ಕೃಷಿ ಬಂದ್ಮೇಲೆ ನಾವು ಇದು ಸಮಗ್ರ ಕೃಷಿ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ, ಸಮಗ್ರ ಕೃಷಿ ಮಾಡ್ಕೊಂಡಾಗ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ನಮ್ಮನ್ನ ಗುರುತಿಸಿದ್ರು, ಓ ಇಷ್ಟು ಜಮೀನಲ್ಲಿ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಅವ್ರ ಹೆಲ್ಪ್ ಕೂಡ ತಗೊಂಡಿದೀವಿ, ಯಾಕಂದ್ರೆ ನಮ್ಗೆ ಗೈಡೆನ್ಸ್ ಬೇಕಲ್ಲ ಸರ್, ಅದ ತಗೊಂಡೆ ನಾವು ಮಾಹಿತಿ ತಗೊಂಡ್ ಮಾಡಿದ್ವಿ. ಬಟ್ ಸಕ್ಸಸ್ ಆಯ್ತಲ್ಲ, ಬಟ್ ಆವಾಗ ಏನ್ ಮಾಡಿದ್ರು ಅವರು ನಮ್ಮನ್ನ ಗುರುತಿಸ್ಬಿಟ್ಟು ಆತ್ಮ ಯೋಜನೆಯಲ್ಲಿ ಪ್ರಗತಿ ನಮ್ಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಅವ್ರ ಹೆಲ್ಪ್ ಕೂಡ ತಗೊಂಡಿದೀವಿ, ಯಾಕಂದ್ರೆ ನಮ್ಗೆ ಗೈಡೆನ್ಸ್ ಬೇಕಲ್ಲ ಸರ್, ಅದ ತಗೊಂಡೆ ನಾವು ಮಾಹಿತಿ ತಗೊಂಡ್ ಮಾಡಿದ್ವಿ. ಬಟ್ ಸಕ್ಸಸ್ ಆಯ್ತಲ್ಲ, ಬಟ್ ಆವಾಗ ಏನ್ ಮಾಡಿದ್ರು ಅವರು ನಮ್ಮನ್ನ ಗುರುತಿಸ್ಬಿಟ್ಟು ಆತ್ಮ ಯೋಜನೆಯಲ್ಲಿ ಪ್ರಗತಿ ಮೇ 25ಕ್ಕೆ ನಂಗೆ ಡ್ರೋನ್ ಹ್ಯಾಂಡ್ ಓವರ್ ಟ್ರೈನ್ ಕಳ್ಸಿಕೊಟ್ರು. ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಬಂದ್ಬಿಟ್ಟು ಒಂದು 5 ಡೇಸ್ ಟ್ರೈನಿಂಗ್ ಕೂಡ ಆಯ್ತು ನಂಗೆ. ನಿಮ್ ಜೊತೆಗೆ ಮತ್ತೆ ಇನ್ನು ಯಾವ ಒಂದು ರೈತ ಮಹಿಳೆಯರು ಇನ್ನು ಬೇರೆಯವರು ಇದ್ದಿರ್ಬೇಕಲ್ಲ ಮೇಡಮ್, ಅಥವಾ ನಿಮ್ಮ ಒಬ್ರಿಗೇನೆ ಆತ ಟ್ರೈನಿಂಗ್ ಗುರುತಿಸ್ಬಿಟ್ಟು? ಇಲ್ಲ ಸರ್, ಬೇರೆ ಅಂದ್ರೆ ಕೊಟ್ಟಿಲ್ಲ ಅಷ್ಟೊಂದ್ ಮೇಲೆ, ನಮ್ಮ ಬ್ಯಾಚ್ ಆದ್ಮೇಲೆ ನಮ್ಮ ಜಿಲ್ಲೆಯಿಂದ ನಾನು ಫಸ್ಟ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಆಗಿದ್ದು, ನನಗೆ ಒಳ್ಳೆ ಲೇಡೀಸ್ ಅಲ್ಲಿ ಫಸ್ಟ್. ಆಮೇಲೆ ಇನ್ನೊಬ್ರಿಗೆ ರೀಸೆಂಟ್ ಆಗಿ ಆಗಿದೆ ಅಂತ ಹೇಳಿ, ನಂದಾದ್ಮೇಲೆ ಒಂದು 5-6 ತಿಂಗಳಿಗೆ ಇನ್ನೊಬ್ರಿಗೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಸರ್, ನಾನು ಪರಿಚಯ ಆಗಿಲ್ಲ. ನಿಮ್ಗೇನ್ ಅನಿಸ್ತದೆ ಈ ಡ್ರೋನ್ ತಂತ್ರಜ್ಞಾನದ ಒಂದು ಸಾಧಕ ಬಾಧಕಗಳಿಗೆ ಬಂದ್ರೆ? ಸರ್ ತುಂಬಾ ಚೆನ್ನಾಗಿದೆ ಸರ್, ನಮ್ಗೆ ಇವಾಗಿನ ಏನು ಈಗ ಯುವ ರೈತರು ಈ ತರದ ಅಂದ್ರೆ ಈಗ ಔಷಧಿ ಸ್ಪ್ರೇ ಮಾಡಕ್ಕೆ, ಆಮೇಲೆ ಟೈಮಿಂಗ್ಸ್ ತುಂಬಾ ಲೇಬರ್ ಪ್ರಾಬ್ಲಮ್ ಈ ತರದ್ದೆಲ್ಲ ಉದ್ದೇಶದಿಂದನೇ ರೈತ ಇದು ಕೃಷಿ ಕಡೆ ಒಲವನ್ನ ತೋರಿಸ್ತಾ ಇರೋದಕ್ಕೆ ಕಾರಣ ಅಂದ್ರೆ ರಿಸ್ಕ್, ಇವೆಲ್ಲ ರಿಸ್ಕ್ ಆಗತ್ತೆ ರೈತಾಪಿ ಅಂದ ತಕ್ಷಣ ರಿಸ್ಕ್ ಆಗತ್ತೆ ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಈ ತರದ ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆಯಿಂದ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಸರ್. ಈಗ ನಂಗೇನು ಇವಾಗ ನಾಟಿ ಮಾಡುತ್ತಾರೆ ಎಲ್ಲದು ಮಿಷಿನ್ ಅಲ್ಲಿ ಮಾಡ್ತಾರೆ, ಮಿಷಿನ್ ಕೊಯ್ಲೆಲ್ಲ ಮಿಷಿನ್ ಅಲ್ಲಿ ಆಗತ್ತೆ, ಅವಾಗೆಲ್ಲ ಒಕ್ಕಲು ಮಾಡ್ಬೇಕಿತ್ತು ತುಂಬಾ ಟೈಮ್ ತಗೊಳ್ತಿತ್ತು. ಬಟ್ ಇವಾಗ ಆ ತರದ್ದೆಲ್ಲ ಪ್ರಾಬ್ಲಮ್ ಇಲ್ಲಲ್ಲ ಸರ್, ಎಲ್ಲ ಮಿಷಿನರಿಗಳನ್ನ ಯೂಸ್ ಮಾಡ್ಕೊಳ್ತಿರೋದ್ರಿಂದ ನಮ್ಗೆ ಎಂತ ರೈತರು ಯುವ ರೈತರುಗಳು ಕೂಡ ನಂಗೆ ಈ ತರ ಆಸಕ್ತಿ ತೋರಿಸ್ಬೋದು ಅನ್ನೋದು ಒಂದು ಉದ್ದೇಶ ಸರ್. ಇದ್ರು ಈಗ ದಿನವಿಡೀ ಔಷಧಿ ಹೊಡಿಬೇಕು, ಯಾರು ಬರ್ತಾರೆ? ಯಾರು ಬರೋದಿಲ್ಲ, ಲೇಬರ್ ಪ್ರಾಬ್ಲಮ್ ಇದೆ. ಆಮೇಲೆ ನೀರು ಸರ್, 1 ಎಕರೆ ಔಷಧಿ ಹೊಡಿಬೇಕು ಅಂತಾನೆ 150-200 ಲೀಟರ್ ಬೇರೆ ಕಡೆಯಿಂದ ತಗೊಂಡ್ ಹೋಗ್ಬೇಕು, ಅದೆಲ್ಲ ಪ್ರಾಬ್ಲಮ್ ಇದೆಯಲ್ಲ ಸರ್. ನಮ್ಗೊಂದು 8-10 ಲೀಟರ್ ಅಲ್ಲಿ 1 ಎಕರ್ಗೆ 8-10 ಲೀಟರ್ ನೀರಲ್ಲಿ 5 ನಿಮಿಷದಲ್ಲಿ ನಮ್ ಸ್ಪ್ರೇ ಮುಗಿಯತ್ತೆ. ತಂತ್ರಜ್ಞಾನಗಳ ಬಳಕೆಯಿಂದ ನಮ್ಮ ಯುವ ರೈತರು ಇದು ಕೃಷಿ ಕಡೆ ಒಲವನ್ನು ತೋರಿಸ್ತಿದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ. ಅಷ್ಟೆಲ್ಲ ಹೆಲ್ಪ್ ಆಗತ್ತೆ ಸರ್, ಈ ತರ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಾನೆ ಹೋಗ್ಬೇಕು. ಈಗ ಈ ಒಂದು ತಂತ್ರಜ್ಞಾನ ನಿಮ್ಮ ಅಕ್ಕಪಕ್ಕದ ರೈತರಿಗೆ, ನಿಮ್ಮ ಒಂದು ಓಣಿಯ ರೈತರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಊರಿನ ರೈತರಿಗೆ ನೀವು ಯಾವ ರೀತಿಯಿಂದ ಇದ್ರ ಬಗ್ಗೆ ನಿಮ್ಮನ್ನು ಕೇಳ್ತಾ ಇದ್ದಾರ, ನೀವು ಅದರ ಬಗ್ಗೆ ಹೇಳ್ತಾ ಇದ್ದೀರಾ? ಹಾ ಸರ್, ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಸುಮಾರು ಕಡೆ ಡೆಮೋ ಎಲ್ಲ ಕೊಟ್ಟಿದೀವಿ, ಈ ತರದ ಇಷ್ಟು ಕಡಿಮೆ ಸಮಯದಲ್ಲಿ ಈ ತರ ಸ್ಪ್ರೇ ಎಲ್ಲ ಆಗತ್ತೆ ಅಂತ ಹೇಳಿ ಡೆಮೋ ಕೊಡ್ತಾ ಇದೀವಿ. ಎಲ್ಲ ಮಾಹಿತಿಗಳನ್ನು ರೈತರುಗಳಿಗೆ ಒಂದ್ ಎರಡ್ ಮೂರ್ ಕಡೆ ರೈತರನ್ನ ಸೇರಿಸ್ಬಿಟ್ಟು ಇದ್ರದ ಉಪಯೋಗ ಏನು, ಹೇಗ್ ಯೂಸ್ ಮಾಡ್ಕೋಬಹುದು ಎಲ್ಲದನ್ನ ಮಾಹಿತಿಯನ್ನು ಕೊಡ್ತಾ ಇದೀವಿ. ಡೆಮೋ ಸುಮಾರು ಕಡೆ ಡೆಮೋ ಕೊಟ್ಟಿದ್ದೀವಿ. ಈ ಒಂದು ಸಂತೃಪ್ತಿ ಜೀವನ ನಿಮ್ಗೆ ನೆಮ್ಮದಿ ತಂದಿದ್ಯಾ? ಕೃಷಿ ಒಂದು ಏನು ತಗೊಂಡ್ಕೊಂಡು ಹೋಗ್ತಾ ಇದ್ರಿ, ನಿಮ್ಗೆ ನೆಮ್ಮದಿ ತಂದಿದೆ? ಓ ಸರ್, ಈಗ ಗೊತ್ತಲ್ಲ ಸರ್, ಜೀವನ ನೆಮ್ಮದಿ ಅಂತಂದ್ರೆ ನಮ್ಮ ಕೃಷಿಯಲ್ಲಿರುವಂತ ನೆಮ್ಮದಿನೇ ನಮ್ಗೆ ಸಂತೃಪ್ತಿ ಸರ್. ಬೇರೆ ಬೇರೆ ಈಗ ಎಷ್ಟೇ ಲಕ್ಷ ಕೊಟ್ಟು ದುಡ್ಕೊಂತೀವಿ ಅಲ್ಲಿ ಇಲ್ಲಿ ಅಂತಂದ್ರು ಇನ್ನೊಬ್ರು ಕೆಳಗಡೆ ಕೆಲಸ ತಾನೇ ಬದುಕ್ಬೇಕು. ಬಟ್ ಈಗ ಹಂಗಲ್ಲ ಸರ್, ನಮ್ದೇ ಜೀವನ, ನಾವ್ ಎಷ್ಟ್ ಟೈಮಿಂಗ್ಸ್ ಇರೋದಿಲ್ಲ. ನಾವ್ ಯಾವ ಟೈಮಿಂಗ್ ನಮಗ್ ಕೃಷಿ ಮಾಡ್ಬೇಕು ಅನ್ಸುತ್ತೆ ಆ ಟೈಮಿಗ್ ಹೋಗ್ತಿವಿ, ಕೃಷಿ ಮಾಡ್ಕೊಳ್ತೀವಿ. ಎಲ್ಲದಕ್ಕಿಂತ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಸರ್. ಹೌದು ಹೌದು, ನಮ್ಮ ಒಂದು ಆರೋಗ್ಯ ನಾವು ನೈಸರ್ಗಿಕವಾಗಿನೇ ಕಾಪಾಡ್ಕೊಂಡು ಒಳ್ಳೆಯ ಒಂದು ಜೀವನ ಸಾಗಿಸಬಹುದು ಅಂತ ಹೇಳ್ತೀರಾ? ನಿಜ ಸರ್, ಖಂಡಿತವಾಗಿ ಮಾಡ್ತಾರೆ. ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳ್ತೀರಾ ನಮ್ಮ ರೈತ ಮಹಿಳೆಯರಿಗೆ, ನಮ್ಮ ಯುವಕರಿಗೆ, ಯುವತಿಯರಿಗೆ, ಮತ್ತೆ ನಮ್ಮ ಕೇಳುಗರಿಗೆ, ರೈತಾಪಿ ವರ್ಗದವರಿಗೆ? ಸರ್, ಏನ್ ಹೇಳ್ತೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಯುವಕರುಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಯುವಕರು ಅಂತ ಅಲ್ಲ, ಎಲ್ಲಾ ಈಗ ಯುವತಿಯರಾಗ್ಲಿ ಯಾರಾಗ್ಲಿ, ಕೃಷಿ ಮಾಡಿ ಅಂತಷ್ಟ ಬೇಡ ಪರಿಸ್ಕು, ನಮ್ಗೆ ಏನೋ ಒಂದ್ 10,000 ಕೊಡ್ಲಿ 15,000 ಕೊಡ್ಲಿ ಎಲ್ಲೋ ಒಂದ್ ಫ್ಯಾಕ್ಟ್ರಿ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತೀನಿ ಅಂತ ಹೊರಡ್ತಾರೆ. ಹೌದು ಹೌದು. ಆದ್ರೆ ನಾನ್ ಹೇಳೋದೇನು ಅಂದ್ರೆ, ಅವರಿಗೆ ಇಷ್ಟೆಲ್ಲ ಟೈಮಿಂಗ್ಸ್ ಅಷ್ಟೊತ್ತಿಗೆ ಎದ್ಕೊಂಡು ಅವ್ರ ಟೈಮಿಂಗ್ಸ್ ಗೆ ಹೋಗಿ ಅಲ್ಲಿ ಕೆಲ್ಸ ದುಡ್ಕೊಂಡು ಮಾಡೋದ್ಕಿಂತ ನೀವ್ ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ. ಸ್ವಲ್ಪ ಜಮೀನ್ ಇದೆ ಅಂತ ಅಂದ್ರೆ ಈ ತರದ ಸಮಗ್ರ ಕೃಷಿ ಏನಾದ್ರು ಮಾಡ್ಕೊಳ್ಳಿ. ಒಂದಲ್ಲ ಒಂದರಲ್ಲಿ ನಮಗೆ ಪ್ರತಿ ಒಂದ್ ವಾರದಲ್ಲಿ ಡೈಲಿ ಬರುವಂತ ಲಾಭಾಂಶಗಳು ಕೊಡುವಂತ ಕೃಷಿ ಇದೆ, ಪಾಲಕ್ ಮರದ ತಿಂಗಳಿಗೆ ಬರೋದಿದೆ. ಇದರ ಎಲ್ಲ ಮಿಕ್ಸ್ ಆಗಿ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಕೊಂಡ್ರೆ ನೀವು ಅಲ್ಲಿಗಿಂತ 10 ಪಟ್ಟು ಜಾಸ್ತಿ ನೀವು ಕೃಷಿ ದುಡ್ಕೋಬಹುದು. ಕೃಷಿ ಜಮೀನ್ ಇಲ್ಲ ಅಂತ ಅನ್ನೋರು ನಾವು ಮನೆಯಲ್ಲೇನೆ ಇವಾಗ ಅಣಬೆ ಕೃಷಿ ಕೂಡ ಮಾಡ್ಕೋಬಹುದು ಸರ್. ಅಣಬೆ ಕೃಷಿನ ನಾವು ಸ್ಟಾರ್ಟ್ ಮಾಡಿದೀನಿ, ಲಾಸ್ಟ್ ಮಂತ್ ಸಕ್ಸಸ್ ಆಗಿದೆ. ಇನ್ನು ದೊಡ್ಡದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ. ಅದ್ರ ಜೊತೆ ಇವಾಗ ಎರೆಹುಳು ಕಂಪೋಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೆ ಒಂದ್ ಎರಡು ಇದನ್ನ, ಅದು ಚೆನ್ನಾಗಾಯ್ತು. ಇವಾಗ ನಮ್ ತೋಟಗಳಿಗೆಲ್ಲ ಹಾಕೊಳ್ತಿದೀವಿ. ಇವಾಗ ಅದನ್ನು ಕೂಡ ನಾವು ಅದನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಆಶಯಗಳಿಗೆ ಬೇಗ ಒಂದು ಒಳ್ಳೆಯ ಒಂದು ದಾರಿ ಸಿಗ್ಲಿ, ಮತ್ತೆ ಇನ್ನು ನಿಮ್ಮ ಒಂದು ಕೃಷಿ ವೃದ್ಧಿ ಆಗ್ಲಿ ಅಂತ ನಾವು ಕೂಡ ಹಾರೈಸುತ್ತಾ ಭದ್ರಾವತಿ ಆಕಾಶವಾಣಿ ಪರವಾಗಿ ಇನ್ನೊಮ್ಮೆ ತಮಗೆ ಧನ್ಯವಾದ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಶಿಕಾರಿಪುರ ತಾಲೂಕು ಚುರ್ಚಿಗುಂಡಿ ಗ್ರಾಮದ ಯುವ ರೈತ ಮಹಿಳೆ ಡ್ರೋನ್ ರಾಣಿ ಶ್ರೀಮತಿ ಆಶಾರಾಣಿ ಅವರೊಡನೆ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಯಶೋಗಾಥೆ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಸಾಧನಗಳ ಬಳಕೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಸುಜಾತ ಎಚ್.ಟಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಸ್.ಎಂ ಸುಧಾಕರ್. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಸುಜಾತ ಎಚ್.ಟಿ. ಸಹಾಯಕ ಪ್ರಾಧ್ಯಾಪಕಳಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಕ್ಷೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿನ ಕೃಷಿಯಲ್ಲಿ ಹವಾಮಾನ ಮುನ್ಸೂಚನೆ ನೀಡುವ ಅಪ್ಲಿಕೇಶನ್ಗಳ ಬಳಕೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ನೋಡ್ತಾ ಇರ್ಬೋದು, ನಾವು ಹವಾಮಾನ ವೈಪರೀತ್ಯದಿಂದಾಗಿ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ

ಈ ಯೋಜನೆಯಡಿ ಬೆಳೆ ವಿಮಾ ಯೋಜನೆ ರೈತ ಸಮುದಾಯಕ್ಕೆ ಉಪಯುಕ್ತವಾದ ಯೋಜನೆಯಾಗಿರುವುದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೋಜನೆಯಲ್ಲಿ ಭಾಗವಹಿಸಿ ಲಾಭ ಪಡೆಯಬಹುದಾಗಿದೆ ಎಂದು ದಾವಣಗೆರೆ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈ ಯೋಜನೆಗೆ ಒಳಪಡುವ ವಿವಿಧ ಬೆಳೆಗಳಿಗೆ ಸಾಲ ಪಡೆಯುವ ಮತ್ತು ಬೆಳೆ ಸಾಲ ಪಡೆಯದ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕ ಈ ವರ್ಷದ ಜುಲೈ 31 ಹಾಗೂ ಮಳೆಯಾಶ್ರಿತ ಸೂರ್ಯಕಾಂತಿ ಬೆಳೆಗೆ ದಿನಾಂಕ 16/8/2025 ಕೊನೆಯ ದಿನಾಂಕ ಆಗಿರುತ್ತದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಮುಸುಕಿನ ಜೋಳ, ಮಳೆಯಾಶ್ರಿತ ಹಾಗೂ ಭತ್ತ ನೀರಾವರಿ ಬೆಳೆಗಳು ಮತ್ತು ಇತರೆ ಬೆಳೆಗಳಾದ ಹೆಸರು, ಮಳೆಯಾಶ್ರಿತ, ಸೂರ್ಯಕಾಂತಿ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ ಮತ್ತು ನೀರಿನ ವ್ಯವಸ್ಥೆಯ ಬೆಳೆ, ನೀರಾವರಿ ಮುಸುಕಿನ ಜೋಳ, ಶೇಂಗಾ ನೀರಾವರಿ ಮತ್ತು ಮಳೆಯಾಶ್ರಿತ ಬೆಳೆ, ಜೋಳ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ, ಭತ್ತ ನೀರಾವರಿ ಮತ್ತು ಮಳೆಯಾಶ್ರಿತ, ಹತ್ತಿ ಮಳೆಯಾಶ್ರಿತ ಮತ್ತು ನೀರಾವರಿ, ತೊಗರಿ ಮಳೆಯಾಶ್ರಿತ ಬೆಳೆಗಳನ್ನು ವಿವಿಧ ತಾಲೂಕಿಗೆ ನಿಗದಿಪಡಿಸಿ ಹೋಬಳಿ ಮಟ್ಟಕ್ಕೆ ಅನುಷ್ಠಾನಗೊಳಿಸಲು ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ವಿಮಾ ಸಂಸ್ಥೆಯನ್ನು ನಿಗದಿಪಡಿಸಲಾಗಿದೆ. ಬೆಳೆ ಸಾಲ ಪಡೆದ ರೈತರಿಗಾಗಿ ಆಪ್ಟಿಂಗ್ ಔಟ್ ಮತ್ತು ಆಪ್ಟಿಂಗ್ ಇನ್ ಎಂಬ ಅವಕಾಶವನ್ನು ರೈತರಿಗೆ ನೀಡಲಾಗಿದೆ. ಇದರಲ್ಲಿ ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಮಾಡಿಸುವುದು ಕಡ್ಡಾಯವಾಗಿರುವುದಿಲ್ಲ. ಬೆಳೆ ವಿಮೆ ಮಾಡಲು ಇಚ್ಛಿಸದ ಸಾಲ ಪಡೆಯದಂತಹ ರೈತರು ಬೆಳೆ ವಿಮೆ ಮಾಡಿಸಲು ನಿಗದಿಪಡಿಸಿರುವ ಅಂತಿಮ ದಿನಾಂಕಕ್ಕಿಂತ 7 ದಿನದ ಮುಂಚಿತವಾಗಿ ಸಂಬಂಧಪಟ್ಟ ಬ್ಯಾಂಕಿಗೆ ಆಪ್ಟಿಂಗ್ ಔಟ್ ಎಂಬ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸದರಿ ಅರ್ಜಿ ನೀಡಿದ ರೈತರನ್ನು ವಿಮೆ ಯೋಜನೆಯಿಂದ ಬ್ಯಾಂಕ್ನವರು ಹೊರಗಿಡಬೇಕಾಗಿರುತ್ತದೆ. ಸಾಲ ಪಡೆದಿರುವ ರೈತರ ಪೈಕಿ ಆಪ್ಟಿಂಗ್ ಔಟ್ ನಮೂನೆ ನೀಡಿದ ಉಳಿದ ಎಲ್ಲಾ ರೈತರನ್ನು ವಿಮಾ ಯೋಜನೆಯಡಿ ತರುವುದು ಕಡ್ಡಾಯವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಆಧಾರ್ ಸಂಖ್ಯೆ, ಜೋಡಿಸಿದ ಬ್ಯಾಂಕ್ ಖಾತೆ ವಿವರ ಮತ್ತು ಆಧಾರ್ ಕಾರ್ಡ್ನ ಪ್ರತಿಯನ್ನು ಸಂಬಂಧಿಸಿದ ಬ್ಯಾಂಕ್ ಅಥವಾ ಸಿಎಸ್ಸಿ ಕೇಂದ್ರಗಳಿಗೆ ಒದಗಿಸಿ ನೋಂದಣಿ ಮಾಡಿಸಬಹುದು. ರೈತರು ನೋಂದಣಿಗಾಗಿ ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ FID ಹೊಂದಿರಬೇಕು. ಹೆಚ್ಚಿನ ವಿವರಗಳಿಗೆ ಸ್ಥಳೀಯ ವಾಣಿಜ್ಯ ಇಲ್ಲವೇ ಗ್ರಾಮೀಣ ಇಲ್ಲವೇ ಸಹಕಾರಿ ಬ್ಯಾಂಕುಗಳನ್ನ ಇಲ್ಲವೇ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದುವರೆಗೂ ಫಸಲ್ ಬಿಮಾ ಯೋಜನೆ ಕುರಿತು ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ತೋಟಗಾರಿಕೆಯ ಇಲಾಖೆಯ ಪ್ರಕಟಣೆಯನ್ನು ಕೇಳುವಿರಿ. ತೋಟಗಾರಿಕೆ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆಯು 2025-26 ಸಾಲಿಗೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾರಿಗೊಳಿಸುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯ ರೈತರಿಂದ ಅಡಿಕೆ, ಕಾಳುಮೆಣಸು, ಮಾವು ಮತ್ತು ಶುಂಠಿ ಬೆಳೆಗಳಿಗೆ ವಿಮೆ ಮಾಡಿಸಲು ಅರ್ಜಿ ಆಹ್ವಾನಿಸಿದೆ. ರೈತರು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್ ಪ್ರತಿ, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಸಮೀಪದ ಬ್ಯಾಂಕ್, ಸಾರ್ವಜನಿಕ ಸೇವಾ ಕೇಂದ್ರ, ಗ್ರಾಮ 1 ಕೇಂದ್ರಗಳನ್ನು ಸಂಪರ್ಕಿಸಿ ಜುಲೈ 31 ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತೋಟಗಾರಿಕೆ ಇಲಾಖೆಯನ್ನು ಅಥವಾ ಆಯಾ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗದ ಸ್ಥಿರ ದೂರವಾಣಿ ಸಂಖ್ಯೆ 0818227279415 ಮೊಬೈಲ್ ಸಂಖ್ಯೆ 9900046087 ಭದ್ರಾವತಿ ಸ್ಥಿರ ದೂರವಾಣಿ ಸಂಖ್ಯೆ 0828229529 ಮೊಬೈಲ್ ಸಂಖ್ಯೆ 9108225256 ಶಿಕಾರಿಪುರ ಸ್ಥಿರ ದೂರವಾಣಿ ಸಂಖ್ಯೆ 0818272544 ಮೊಬೈಲ್ ಸಂಖ್ಯೆ 8306629272 ಸೊರಬದ ಸ್ಥಿರ ದೂರವಾಣಿ ಸಂಖ್ಯೆ 0818459215112. ಮೊಬೈಲ್ ಸಂಖ್ಯೆ 9900461117. ಸಾಗರದ ಸ್ಥಿರ ದೂರವಾಣಿ ಸಂಖ್ಯೆ 0818239215124. ಮೊಬೈಲ್ ಸಂಖ್ಯೆ 9449117700. ತೀರ್ಥಹಳ್ಳಿಯ ಸ್ಥಿರ ದೂರವಾಣಿ ಸಂಖ್ಯೆ 0818122815. ಮೊಬೈಲ್ ಸಂಖ್ಯೆ 9108220642. ಹೊಸನಗರದ ಸ್ಥಿರ ದೂರವಾಣಿ ಸಂಖ್ಯೆ 0818529256. ಮೊಬೈಲ್ ಸಂಖ್ಯೆ 9591695327ಕ್ಕೆ ಅಧಿಕಾರಿಗಳನ್ನ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. ಇದುವರೆಗೂ ತೋಟಗಾರಿಕಾ ಇಲಾಖೆಯ ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 26 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಮೋಡ ಕವಿದ ವಾತಾವರಣದೊಂದಿಗೆ ಬಿಸಿಲಿನ ವಾತಾವರಣ ಕೂಡ ಇತ್ತು. ಜೊತೆಗೆ ತುಂತುರು ಮಳೆ ಕೂಡ ಇದ್ದು ಮುಂದಿನ ವಾರ ಮಳೆ ಇಳಿಕೆಯಾಗುವ ಸಂಭವವಿದೆ ಎಂದು ತಿಳಿದು ಬಂದಿರುತ್ತದೆ. ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿ. ರಾಜ್ಯದ ಪ್ರಮುಖ ಜಲಾಶಯಗಳು ಬಹುತೇಕ ತುಂಬುವ ಹಂತದಲ್ಲಿದ್ದು ಕೆಲವೊಂದು ಭಾಗಗಳಲ್ಲಿ ಪ್ರವಾಹದ ಭೀತಿ ಇದ್ದು ಅಚ್ಚುಕಟ್ಟು ಪ್ರದೇಶದ ಜನವಸತಿಗಾರರು ಎಚ್ಚರಿಕೆಯಿಂದಿರಲು ಸೂಚಿಸಿರುತ್ತಾರೆ. ಪೇಟೆ ಧಾರಣೆ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಅಡಕೆ ಧಾರಣೆ ಹೀಗಿತ್ತು. ಪ್ರತಿ ಕ್ವಿಂಟಲ್ಗೆ ಸರಕು ಅಡಿಕೆ ಕನಿಷ್ಠ 58,859, ಗರಿಷ್ಠ 88,410, ಬೆಟ್ಟೆ ಅಡಿಕೆ